ಜಯ ಜಾತನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಮುಖ್ಯ ಪ್ರಾಣನ್ನ ವಿಷವ ನುಂಗಿದ ಮಹಾಶೌರ್ಯನ್ನ ನಿತ್ಯ ಅಸಮ ಸುಂದರ ಮತಿ ಧಾರ್ಯನ್ನ ವಿಷವ ನುಂಗಿದ ಮಹಾಶೌರ್ಯನ್ನ ನಿತ್ಯ ಅಸಮ ಸುಂದರ ಮತಿ ಧಾರ್ಯನ್ನ ನಿಶಾಚರ ಕುಲ ದೋಷ ಸೂರ್ಯನ್ನ ಆರಾಧಿಸುವ ಭಕ್ತರ ಸುಕಾರ್ಯನ್ನ ನಿಶಾಚರ ಕುಲ ದೋಷ ಸೂರ್ಯನ್ನ ಆರಾಧಿಸುವ ಭಕ್ತರ ಸುಕಾರ್ಯನ್ನ ಮುಖ್ಯ ಪ್ರಾಣನ್ನ ಮುಖ್ಯ ಪ್ರಾಣನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಮುಖ್ಯ ಪ್ರಾಣನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಮುಖ್ಯ ಪ್ರಾಣನ್ನ ಗ್ರಣಿ ಭೀಮನ್ನ ಮಹದ್ವಿಜ ಕೇತನಂಗ್ರಿಗೆ ಪ್ರೇಮನ್ನ ವಿಜರಾಜ ಕುಲ ಗ್ರಣಿ ಭೀಮನ್ನ ಮಹದ್ವಿಜ ಕೇತನಂಗ್ರಿಗೆ ಪ್ರೇಮನ್ನ ದ್ವಿಜರ ಪಾಲಿಸಿದ ನಿಸೀಮನ್ನ ಕುರು ವ್ರಜವಾಸದೆದ ಸಾರ್ವಭೌಮನ್ನ ದ್ವಿಜರ ಪಾಲಿಸಿದ ನಿಸೀಮನ್ನ ಕುರು ವ್ರಜವ ಸದೆದ ಸಾರ್ವಭೌಮನ್ನ ಮುಖ್ಯ ಪ್ರಾಣನ್ನ ಮುಖ್ಯ ಪ್ರಾಣನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಮುಖ್ಯ ಪ್ರಾಣನ್ನ ಕೋಲಾಹಲನ್ನ ವೇದ ಸಿದ್ಧಾಂತ ಶುಭ ಗುಣಶೀಲನ್ನ ಅದ್ವೈತ ಮತ ಕೋಲಾಹಲನ್ನ ವೇದ ಸಿದ್ಧಾಂತ ಶುಭ ಗುಣಶೀಲನ್ನ ಸದ್ವೈಷ್ಣವರ ಪಾಲನ್ನ ಗುರುಮಧ್ವ ಮುನಿ ಗುಣಲೋಲನ್ನ ಸದ್ವೈಷ್ಣವರ ಪಾಲನ್ನ ಗುರುಮಧ್ವ ಮುನಿ ಗುಣಲೋಲನ್ನ ಮುಖ್ಯ ಪ್ರಾಣನ್ನ ಗುಣಲೋಲನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಮುಖ್ಯ ಪ್ರಾಣನ್ನ ನಿರ್ದೋಷನ್ನ ಲೋಕಮೂರರೊಳಗೆ ಪ್ರಕಾಶನ್ನ ಚಾರು ಚರಿತ ನಿರ್ದೋಷನ್ನ ಲೋಕಮೂರರೊಳಗೆ ಪ್ರಕಾಶನ್ನ ಧೀರ ವಿಜಯ ವಿಠಲೇಶನ್ನ ಬಿಡದೆ ಆರಾಧಿಪ ಭಾರತೀಶನ್ನ ಧೀರ ವಿಜಯ ವಿಠಲೇಶನ್ನ ಬಿಡದೆ ಆರಾಧಿಪ ಭಾರತೀಶನ್ನ ಭಾರತೀಶನ್ನ ವಿಜಯ ವಿಠಲೇಶನ ವಾತನ್ನ ಜಯ ಜಾತನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ವಾತನ್ನ ಜಯ ಜಾತನ್ನ ಲೋಕಪ್ರೀತನ್ನ ಸ್ತುತಿಸಿ ಖ್ಯಾತನ್ನ ಮುಖ್ಯ ಪ್ರಾಣನ್ನ